ಎಲೆ ಬಣ್ಣ ಆಧಾರಿತವಾಗಿ ಸಾರಜನಕದ ನಿರ್ವಹಣೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಿದೆ. ಭತ್ತ, ಗೋಧಿ, ಗೋವಿನ ಜೋಳದ ಬೆಳೆಗಳಲ್ಲಿ ಎಲೆ ವರ್ಣಫಲಕದ ಬಳಕೆ ಚಾಲ್ತಿಯಲ್ಲಿದೆ. ಆಲೂಗಡ್ಡೆ, ಗೆಣಸು, ಕಬ್ಬು, ಹತ್ತಿ ಮತ್ತು ತರಕಾರಿಗಳಲ್ಲಿ ಎಲೆ ವರ್ಣಫಲಕದ ಬಳಕೆಯ ಸಂಶೋಧನೆ ನಡೀತಾ ಇದೆ. ಸಾರಜನಕದ ಬಳಕೆಯ ಸಮಯ ಮತ್ತು ಪ್ರಮಾಣ, ಸಂಭಾವ್ಯ ಪರಿಹಾರವೂ ಕೂಡ ಎಲೆ ವರ್ಣಫಲಕದಿಂದ ನಿಯಂತ್ರಿಸುವುದಕ್ಕೆ ಪ್ರಯತ್ನಿಸಲಾಗಿದೆ. ಎಲೆ ವರ್ಣಫಲಕವು ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಹಾಗೂ ಫಿಲಿಪೈನ್ಸ್ ಭತ್ತ ಸಂಶೋಧನಾ ಸಂಸ್ಥೆಗಳಿಂದ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಈ ಫಲಕವು ಎಲೆಯ ಹಸಿರು ಬಣ್ಣದ ತೀವ್ರತೆಯ ಬಗ್ಗೆ ತಿಳಿಸುತ್ತದೆ, ಕೈಗೆಟಕುವ ಬೆಲೆಯ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಇಂತಹ ಸಾಧನದಿಂದ ಗರಿಷ್ಠ ಉತ್ಪಾದಕತೆಯನ್ನು ಪಡೆಯಬಹುದು. ಎಲೆ ವರ್ಣಫಲಕವು ಯಾವ ರೀತಿ ಉಪಯುಕ್ತವಾಗುತ್ತದೆ? ಅಸಮತೋಲನ ಗೊಬ್ಬರಗಳ ಬಳಕೆ ತಡೆಯುವುದರ ಜೊತೆಗೆ ಪರಿಸರ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಬಹುದು. ನೀರು ಮತ್ತು ಮಣ್ಣಿನ ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ರೈತರು 2-3 ಬಾರಿ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಟ್ಟು ರಂಜಕ ಹಾಗೂ ಪೊಟ್ಯಾಶ್ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಬೆಳೆಯು ಹೆಚ್ಚು ಹೆಚ್ಚು ರೋಗ ಮತ್ತು ಕೀಟಬಾಧೆಗೆ ಗುರಿಯಾಗ್ತದೆ. ಇದರಿಂದ ಉತ್ತಮ ಹಾಗೂ ಗುಣಮಟ್ಟದ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಅತಿಯಾದ ಸಾರಜನಕದ ಬಳಕೆಯಿಂದ ನೈಟ್ರೇಟ್ ಭೂಮಿಯ ಒಳಗಡೆ ಬಸಿದು ಭೂಮಿಯ ಅಂತರ್ಜಲಕ್ಕೆ ಸೇರಿಕೊಂಡು ನೀರಿನ ಮಲಿನಕ್ಕೆ ಕಾರಣವಾಗ್ತದೆ. ನೈಟ್ರೇಟ್ ಪ್ರಮಾಣವು ಪ್ರತಿ ಲೀಟರ್ ನೀರಿಗೆ 10 ಮಿಲಿಗ್ರಾಂ ಅಥವಾ ಹೆಚ್ಚಿದ್ರೆ ಆ ನೀರು ಮನುಷ್ಯರ ಬಳಕೆಗೆ ಸೂಕ್ತವಲ್ಲ. ಇವೆಲ್ಲ ಸಮಸ್ಯೆಗಳನ್ನು ಸಾರಜನಕದ ನಿರ್ವಹಣೆಯಿಂದ ನೀಗಿಸಬಹುದು. ಎಲೆ ವರ್ಣಫಲಕದಿಂದ ರೈತರು ಸುಲಭವಾಗಿ ಸಾರಜನಕದ ನಿರ್ವಹಣೆಯನ್ನು ಮಾಡಬಹುದು. ಎಲೆ ವರ್ಣಫಲಕವು ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ವಸ್ತುವಿನಿಂದ ಮಾಡಲಾಗಿದೆ. ಸುಮಾರು 8 ಇಂಚು ಉದ್ದ ಹಾಗೂ 3 ಇಂಚು ಅಗಲ ಇರ್ತದೆ. 6 ಹಸಿರು ಬಣ್ಣದ ಛಾಯೆಗಳು, ಅಂದರೆ ತಿಳಿ ಹಳದಿ ಹಸಿರಿನಿಂದ ದಟ್ಟ ಹಸಿರು ಬಣ್ಣದ ಪಟ್ಟಿ ಅಥವಾ ಪ್ಯಾನೆಲ್ಗಳನ್ನು ಒಳಗೊಂಡಿರುತ್ತವೆ. ಈ ಪ್ಯಾನೆಲ್ಗಳನ್ನು ಎಲೆ ನರಗಳ ರೀತಿಯಲ್ಲಿ ಮಾಡಲಾಗಿರುತ್ತದೆ. ಏಷ್ಯಾ ಖಂಡದಲ್ಲಿ ಬಳಸುವಂತಹ ಎಲೆ ವರ್ಣಫಲಕವು ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದು ಇದರ ಬಾಳಿಕೆ ಸುಮಾರು 7-8 ವರ್ಷಗಳು. ಈ ಫಲಕವು 7 ಸೆಂಟಿಮೀಟರ್ ಅಗಲ ಹಾಗೂ 13-20 ಸೆಂಟಿಮೀಟರ್ ಉದ್ದವಿದ್ದು ಇದರಲ್ಲಿ 4-6 ಪ್ಯಾನೆಲ್ಗಳು ವಿವಿಧ ಹಸಿರು ಬಣ್ಣದ ಪಟ್ಟಿಯ ಛಾಯೆಯಾಗಿದೆ. ಎಲೆ ವರ್ಣಫಲಕದ ಬಳಕೆಯಿಂದ ವಿವಿಧ ಮೂಲದ ಸಾರ್ವಜನಿಕ ಗೊಬ್ಬರಗಳಾದ ಜೈವಿಕ, ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಬಳಕೆಯ ಮಾಹಿತಿಯನ್ನು ಪಡೆಯಬಹುದು. ಹೀಗಾಗಿ ಈ ತಂತ್ರಜ್ಞಾನವು ನಿಸರ್ಗ ಸ್ನೇಹಿಯಾಗಿ ರೈತರ ಕೈಯಲ್ಲಿದೆ. ಈ ಫಲಕವು ಜಲ ನಿರೋಧಕವಾಗಿದ್ದು ವಿವಿಧ ಪ್ರಾದೇಶಿಕ ಭಾಷೆಯಲ್ಲಿಯೂ ಕೂಡ ದೊರಕುತ್ತದೆ. ಲೂಧಿಯಾನದ ಪಂಜಾಬ್ ಕೃಷಿ ವಿಶ್ವವಿದ್ಯಾನಿಲಯವು ಗೋವಿನ ಜೋಳದಲ್ಲಿ ಸಾರ್ವಜನಿಕ ನಿರ್ವಹಣೆ ಕುರಿತು ಸಂಶೋಧನೆಯನ್ನು ನಡೆಸಿ ಎಲೆಯ ವರ್ಣಫಲಕದ ಸೂಕ್ತತೆಯ ಬಗ್ಗೆ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದೆ. ಸಾಮಾನ್ಯವಾಗಿ ಬಿತ್ತನೆಗೆ ಮುಂಚೆ ಮಣ್ಣು ಪರೀಕ್ಷೆಯ ಫಲಿತಾಂಶವನ್ನು ಆಧರಿಸಿಕೊಂಡು ರಸಗೊಬ್ಬರಗಳನ್ನು ಬಳಸುವಂತಹದ್ದು ಒಳ್ಳೆಯದು. ಬಿತ್ತನೆ ಸಮಯ ಪ್ರತಿ ಎಕರೆಗೆ 25 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಬಳಸಬೇಕು. ಬಿತ್ತನೆಯಾದ 21 ದಿವಸಗಳ ನಂತರ ಯಾವುದಾದರೂ 10 ಗಿಡಗಳಲ್ಲಿ ಪ್ರತಿ ಗಿಡದಿಂದ ಸಂಪೂರ್ಣವಾಗಿ ತೆರೆದುಕೊಂಡಿರುವ ಮೊದಲನೆಯ ಎಲೆಯ ವರ್ಣವನ್ನು ಫಲಕದಲ್ಲಿರುವ ವರ್ಣದೊಂದಿಗೆ ಹೋಲಿಕೆ ಮಾಡಿ ನೋಡಬೇಕು. ಹೋಲಿಕೆಯಲ್ಲಿ 6 ಅಥವಾ ಅದಕ್ಕಿಂತ ಹೆಚ್ಚು ಎಲೆಗಳು ಫಲಕದಲ್ಲಿಯ ತಿಳಿ ವರ್ಣದೊಂದಿಗೆ ಹೋಲಿಕೆಯಾದರೆ ಪ್ರತಿ ಎಕರೆಗೆ 25 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಕೊಡಬೇಕು. ತೀವ್ರ ವರ್ಣಗಳೊಂದಿಗೆ ಹೋಲಿಕೆಯಾದರೆ ಸಾರಜನಕದ ಅವಶ್ಯಕತೆಯಿಲ್ಲ. ಸಾಧ್ಯವಾದಷ್ಟು ಎಲೆಗಳ ಮತ್ತು ಫಲಕದ ವರ್ಣ ಹೋಲಿಕೆಯನ್ನು ಸೂರ್ಯನ ಬೆಳಕಿನಲ್ಲಿ ಮಾಡದೆ ನೆರಳಿನಲ್ಲಿ ಮಾಡುವಂತಹದ್ದು ಒಳ್ಳೆಯದು. ಗಿಡದ ತೆನೆಯಲ್ಲಿ ರೇಷ್ಮೆ ಹೊರಸೂಸುವವರೆಗೆ ಮಾತ್ರ ಹೋಲಿಕೆಯನ್ನು ಮಾಡಿ, ನಂತರ ಸಾರಜನಕದ ಅವಶ್ಯಕತೆ ಇರುವುದಿಲ್ಲ. ಪ್ರತಿ ಹೆಕ್ಟೇರಿಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ರಸಗೊಬ್ಬರವನ್ನು ಬಳಸಬೇಕು. ಪೀಡನಾಶಕ ಎನ್ನುವಂತಹದ್ದು ಒಂದು ಗುಂಪಿಗೆ ಇಟ್ಟಿರುವಂತಹ ಹೆಸರು. ಇದರಲ್ಲಿ ಯಾವುದನ್ನು ಹತೋಟಿ ಮಾಡುತ್ತೇವೆಯೋ ಅಥವಾ ನಿಯಂತ್ರಣ ಮಾಡುತ್ತದೆ ಎನ್ನುವುದರ ಮೇಲೆ ಇವುಗಳನ್ನು ವರ್ಗೀಕರಿಸಬಹುದು. ಉದಾಹರಣೆಗೆ, ಕೀಟವನ್ನು ಹತೋಟಿ ಮಾಡುವಂತಹದ್ದು ಅಥವಾ ನಿಯಂತ್ರಿಸ್ತಾ ಇದ್ರೆ ಅವುಗಳನ್ನು ಕೀಟನಾಶಕ ಎಂದು ಕರೆಯಲಾಗ್ತದೆ. ರೋಗವನ್ನು ನಿಯಂತ್ರಿಸ್ತಾ ಇದ್ರೆ ಶಿರೀನಾಶಕ ಅಥವಾ ರೋಗನಾಶಕ, ಕಳೆಗಳನ್ನು ನಿಯಂತ್ರಿಸ್ತಾ ಇದ್ರೆ ಕಳೆನಾಶಕ, ಹೀಗೆ ಹೆಸರಿಸಬಹುದು. ಪೀಡೆನಾಶಕಗಳು ವೈಜ್ಞಾನಿಕ ದೃಷ್ಟಿಯಲ್ಲಿ ಸಮಗ್ರ ಪೀಡೆ ನಿಯಂತ್ರಣ ಕ್ರಮದ ಒಂದು ವಿಧಾನ ಅಂತಲೇ ಹೇಳಬಹುದು. ಕೀಟಗಳು, ನುಸಿ ಪೀಡೆ, ರೋಗ, ಕಳೆಗಳಿಂದ ಉಂಟಾಗುವಂತಹ ಬೆಳೆ ಹಾನಿಯನ್ನು ನಿಯಂತ್ರಿಸಿ ಇಳುವರಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಇವು ಸಹಕಾರಿಯಾಗಿದೆ. ಎಷ್ಟೋ ಸಾರಿ ಕೀಟನಾಶಕದ ಪೂರೈಕೆದಾರರ ಅಂಗಡಿಗೆ ಹೋಗಿ ಯಾವ ಕೀಟನಾಶಕ ಎಷ್ಟು ಪ್ರಮಾಣ ಎಂದು ಕೇಳುವುದಿದೆ. ಇದು ಸರಿಯಾದಂತಹ ವಿಧಾನ ಅಲ್ಲ. ತಜ್ಞರನ್ನು ಸಂಪರ್ಕಿಸಿ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಇವುಗಳ ಬಳಕೆಯನ್ನು ಮಾಡುವಂತಹದ್ದು ಒಳ್ಳೆಯದು. ಮನುಷ್ಯ ಹಾಗೂ ಸಾಕು ಪ್ರಾಣಿಗಳಿಗಾಗಿ ಔಷಧಿಯನ್ನು ಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಎಷ್ಟೊಂದು ಎಚ್ಚರ ವಹಿಸಿ ಡಾಕ್ಟರ್ ಶಿಫಾರಸ್ನ ಹಾಗೆ ಖರೀದಿಸಿ ಬಳಸ್ತೇವೆಯೋ ಹಾಗೆ ಪೀಡನಾಶಕಗಳನ್ನು ಖರೀದಿಸುವಾಗ ಮತ್ತು ಬಳಸುವಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಯಾವುದೇ ಪೀಡನಾಶಕವನ್ನು ಖರೀದಿಸುವಂತಹ ಸಂದರ್ಭದಲ್ಲಿ ಯಾವ ಬೆಳೆಗೆ ಶಿಫಾರಸು ಮಾಡಲ್ಪಟ್ಟಿದೆ ಎನ್ನುವುದನ್ನು ನೋಡಿಕೊಂಡು ಖರೀದಿಯನ್ನು ಮಾಡಬೇಕು. ಪೀಡನಾಶಕದ ಶೀಶೆ ಚೀಲ ಸರಿಯಾದ ರೀತಿಯಲ್ಲಿ ಸೀಲ್ ಆಗಿದೆಯೇ ಎನ್ನುವುದನ್ನು ಕೂಡ ಪರೀಕ್ಷಿಸಬೇಕು. ಪೀಡನಾಶಕ ಪ್ಯಾಕಿಂಗ್ನ ಮೇಲೆ ಸಿಐಆರ್ ನೋಂದಣಿ, ಬ್ಯಾಚ್ ನಂಬರ್, ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಇವುಗಳನ್ನು ಸ್ಪಷ್ಟವಾಗಿ ನಮೂದಿಸಿರಬೇಕು. ಪೀಡನಾಶಕದ ಜೊತೆಗೆ ಅದರ ಮಾಹಿತಿ ಪತ್ರಿಕೆಯನ್ನು ತಪ್ಪದೇ ತಿಳ್ಕೊಳ್ಬೇಕು. ಜೊತೆಗೆ ಅದರಲ್ಲಿ ಕೊಟ್ಟಿರುವಂತಹ ಮಾಹಿತಿ ಅನುಸಾರ ಪೀಡನಾಶಕವನ್ನು ಬಳಸಬೇಕಾಗ್ತದೆ. ಖರೀದಿಸಿದ ಪೀಡನಾಶಕ ಮಾಹಿತಿ ನಮೂದಿಸಿದ ಪ್ರಮಾಣೀಕೃತ ರಶೀದಿಯನ್ನು ತಪ್ಪದೇ ವ್ಯಾಪಾರಿಯಿಂದ ತೆಗೆದುಕೊಂಡು ಭದ್ರವಾಗಿ ಸಂಗ್ರಹಿಸಿಟ್ಕೊಳ್ಬೇಕು. ಪೀಡನಾಶಕಗಳ ವಿಷಕಾರಕ ಶ್ರೇಣಿಯ ಚಿಹ್ನೆಯನ್ನು ತಪ್ಪದೇ ಗಮನಿಸಬೇಕು. ಇವುಗಳಲ್ಲಿ ನೀಲಿ, ಹಸಿರು, ಹಳದಿ ಮತ್ತು ಕೆಂಪು ಈ ಬಣ್ಣಗಳಿರ್ತವೆ. ವಿಷಕಾರಿ ಪ್ರಮಾಣದ ಆಧಾರದ ಮೇಲೆ ಇವುಗಳನ್ನು ವರ್ಗೀಕರಿಸಲಾಗಿದೆ. ಹಾಗೆ ಖರೀದಿಸುವ ಪೀಡನಾಶಕದ ಅತಿ ಮುಖ್ಯ ಅಂಶಗಳಾದ ರಾಸಾಯನಿಕ ಸಂಯೋಜನೆ, ಶಿಫಾರಸು, ಬಳಸಬೇಕಾದಂತಹ ಉಪಕರಣ ಮತ್ತು ಬಳಸುವ ಸಮಯ, ವಿಷ ತಗುಲಿದ ಲಕ್ಷಣಗಳು, ಪ್ರಥಮ ಚಿಕಿತ್ಸೆಯ ವಿಧಾನಗಳು, ದಾಸ್ತಾನು, ಬಳಸಿದ ನಂತರ ಖಾಲಿಯಾದ ಧಾರಕಗಳ ಸುರಕ್ಷಿತ ವಿಸರ್ಜನೆ ಮತ್ತು ಮುಂಜಾಗ್ರತಾ ಕ್ರಮಗಳ ವಿವರಣೆ ಇವೆಲ್ಲ ವಿವರಗಳನ್ನು ಹೊಂದಿರುವ ಹಾಗೆ ಆಯಾ ರಾಜ್ಯ ಭಾಷೆಗಳಲ್ಲಿ ನಮೂದಾಗಿರುತ್ತವೆ. ಇವುಗಳನ್ನು ಓದಿ ತಿಳ್ಕೊಂಡು ಅದರ ಅನುಸಾರ ನಾವು ನಡೀಬೇಕಾಗ್ತದೆ. ಸಿಂಪರಣೆಗೆ ಮುಂದಾಗುವುದಕ್ಕೆ ಮುಂಚೆ ಕೆಲವೊಂದು ಅಂಶವನ್ನು ಗಮನಿಸಬೇಕು. ಸಿಂಪರಣ ಉಪಕರಣವನ್ನು ಸರಿಯಾಗಿ ನೀರಿನಿಂದ ತೊಳೆದು ಉಪಕರಣ ಸರಿಯಾಗಿದೆಯೇ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಉದಾಹರಣೆಗೆ ಕಳೆನಾಶಕವನ್ನು ಸಿಂಪಡಿಸಿದ ಉಪಕರಣವನ್ನು ತೊಳೆಯದೆ ಶಿಲೀನಾಶಕ ಅಥವಾ ಕೀಟನಾಶಕ ಸಿಂಪಡಿಸಿದಲ್ಲಿ ಬೆಳೆಯು ಸುಟ್ಟು ಹಾನಿ ಉಂಟಾಗುವಂತಹ ಸಂದರ್ಭ ಕೂಡ ಇರ್ತದೆ. ಸಿಂಪರಣ ದ್ರಾವಣವನ್ನು ಶಿಫಾರಸಿದ ಪ್ರಮಾಣದ ನೀರಿನೊಡನೆ ಸರಿಯಾಗಿ ಬೆರೆಸಿ ತಯಾರಿಸಿಕೊಳ್ಳಬೇಕು. ಕೆಲವೊಂದು ಸರ್ತಿ ಔಷಧದ ಅಂಶವು ತಳಭಾಗವನ್ನು ಸೇರಿ ಸರಿಯಾಗಿ ಮಿಶ್ರಣವಾಗದೆ ಸಿಂಪರಣೆ ನಂತರ ಪರಿಣಾಮ ಬೀರದೇ ಹೋಗಬಹುದು. ಅಥವಾ ಕೊನೆಗೆ ಸಿಂಪಡಿಸಿದ ಗಿಡಗಳ ಮೇಲೆ ಜಾಸ್ತಿ ಪ್ರಮಾಣದ ಔಷಧಿ ಅಂಶವು ತಾಗಿ ಗಿಡಗಳಿಗೆ ಹಾನಿ ಕೂಡ ಉಂಟಾಗಬಹುದು. ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಔಷಧಿಗಳನ್ನು ಸಿಂಪರಣೆ ಮಾಡಬೇಕಾದಂತಹ ಸಂದರ್ಭ ಬಂದರೆ, ಉದಾಹರಣೆಗೆ ಕೀಟನಾಶಕ ಮತ್ತು ಶಿಲೀನಾಶಕ, ಎರಡು ಕೀಟನಾಶಕಗಳು ಅಥವಾ ಎರಡು ಶಿಲೀನಾಶಕಗಳು, ಇವುಗಳ ಜೊತೆಗೆ ನೀರಿನಲ್ಲಿ ಕರಗುವಂತಹ ಪೋಷಕಾಂಶಗಳು, ಸಸ್ಯವೃದ್ಧಿ ಹಾರ್ಮೋನುಗಳು, ಇವುಗಳ ಉಪಯೋಗಿಸುವಾಗ ಮೊದಲು ಒಂದು ಔಷಧಿ ಕರಗಿದ ನಂತರವೇ ಇನ್ನೊಂದು ಔಷಧಿಯನ್ನು ಕರಗಿಸಿ ಸಿಂಪರಣ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಒಂದು ವೇಳೆ ದ್ರಾವಣವು ಮೊಸರಿನಂತರ ಆದರೆ ಗಂಟುಗಳಾದರೆ ಆ ದ್ರಾವಣವನ್ನು ಸಿಂಪರಣೆಗೆ ಬಳಸಬಾರದು. ಇನ್ನು ಕೀಟನಾಶಕ ಅಥವಾ ಶಿಲೀನಾಶಕದ ಸಿಂಪರಣೆಗಾಗಿ ಹಾಲೋಕೋನ್, ಕಳೆನಾಶಕ ಸಿಂಪರಣೆಗಾಗಿ ಫ್ಲಾಟ್ ಪ್ಯಾನ್ ಅಥವಾ ಫ್ಲಡ್ ಜೆಟ್ ನಾಜಲ್ಗಳನ್ನು ಬಳಸುವಂತಹದ್ದು ಒಳ್ಳೆಯದು. ಸಿಂಪಡಿಸುವ ಸಂದರ್ಭದಲ್ಲಿ ಪೀಡನಾಶಕದ ಅಂಶವು ದೇಹದ ಭಾಗಕ್ಕೆ ವಿಶೇಷವಾಗಿ ಕಣ್ಣು, ಚರ್ಮಕ್ಕೆ ತಗುಲದ ಹಾಗೆ, ಬಾಯಿ ಮತ್ತು ಮೂಗಿನ ಒಳಗಡೆ ಪ್ರವೇಶಿಸಿದ ಹಾಗೆ ಸುರಕ್ಷಿತ ಕೈಗವಸು ಮತ್ತು ಬಟ್ಟೆಯನ್ನು ಧರಿಸಿಯೇ ಸಿಂಪರಣೆಗೆ ಮುಂದಾಗಬೇಕು. ಗಾಳಿಯ ವಿರುದ್ಧ ದಿಕ್ಕಿಗೆ ಸಿಂಪರಣೆ ಮಾಡಬಾರದು. ಸಿಂಪರಣೆ ಸಮಯದಲ್ಲಿ ತಿನ್ನುವಂತಹದ್ದು, ಕುಡಿಯುವಂತಹದ್ದು, ಬೀಡಿ ಸಿಗರೆಟ್ ಸೇದುವಂತಹದ್ದು ಇವ್ಯಾವುದನ್ನು ಕೂಡ ಮಾಡಬಾರದು. ಗಾಯಗೊಂಡ ವ್ಯಕ್ತಿ ಅಥವಾ ಮಕ್ಕಳು ಸಿಂಪರಣೆಯನ್ನು ಮಾಡಬಾರದು. ಒಂದು ವೇಳೆ ವಿಷಕಾರಕದ ದುಷ್ಪರಿಣಾಮಗಳು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯಂತೆ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಸಿಂಪರಣೆಯಾದ ನಂತರ ಸಿಂಪರಣ ದ್ರಾವಣ ಉಳಿದರೆ ಆ ದ್ರಾವಣವನ್ನು ಮರುಬಳಕೆಗೆ ಶೇಖರಿಸದೆ ಸುರಕ್ಷಿತ ಜಾಗದಲ್ಲಿ ಖಾಲಿ ಮಾಡಬೇಕು. ಖಾಲಿಯಾದ ಪೀಡನಾಶಕಗಳ ಶೀಶೆ ಚೀಲಗಳನ್ನು ಭೂಮಿಯ ಆಳದಲ್ಲಿ ಹುಗಿಬೇಕು. ಯಾವುದೇ ಜಾನುವಾರು ಅಥವಾ ನಾಯಿ ಇಂತಹ ಪ್ರಾಣಿಗಳಿಗೆ ಸಿಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಸಿಂಪರಣೆ ಮುಗಿದ ನಂತರ ಸಿಂಪರಣಾ ಉಪಕರಣವನ್ನು, ಸಿಂಪರಣಾ ಸಮಯದಲ್ಲಿ ಬಳಸಿರುವಂತಹ ಬಟ್ಟೆಗಳನ್ನು ಚೆನ್ನಾಗಿ ತೊಳಿಬೇಕು. ಸಿಂಪರಣೆ ಮಾಡಿದವರು ಸ್ನಾನ ಮಾಡಿದ ನಂತರವೇ ಊಟ ಉಪಹಾರವನ್ನು ಸೇವಿಸಬೇಕು. ಸಿಂಪರಣೆ ನಂತರ ಸಿಂಪಡಿಸಿದ ಹೊಲಕ್ಕೆ ಹೋಗುವುದಕ್ಕೆ ಕೆಲ ದಿನಗಳ ಅಂತರವನ್ನು ಕಾಯ್ದುಕೊಂಡು ದನಕರುಗಳನ್ನು ಹೊಲದ ಒಳಗಡೆ ಮೇಯುವುದಕ್ಕೆ ಬಿಡಬಾರದು. ಖರೀದಿಸಿರುವಂತಹ ಪೀಟನಾಶಕಗಳನ್ನು ಬೆಂಕಿ ನೀರು ತಾಗದ ಹಾಗೆ ಆಹಾರ ಪದಾರ್ಥಗಳು, ಮಕ್ಕಳು ಮತ್ತು ದನಕರುಗಳು, ಸಾಕುಪ್ರಾಣಿಗಳಿಂದ ದೂರ ಇರುವ ಹಾಗೆ ಸುರಕ್ಷಿತ ಜಾಗದಲ್ಲಿ ಶೇಖರಿಸಿಡಬೇಕು. ಖಾಲಿಯಾದ ಪೀಡನಾಶಕದ ಶೀಶೆ ಚೀಲಗಳನ್ನು ಆಹಾರ ಪದಾರ್ಥಗಳನ್ನು ಶೇಖರಿಸಿಡುವುದಕ್ಕೆ ಬಳಸಬಾರದು ಅಥವಾ ಹತ್ತಿರ ಅವುಗಳನ್ನು ಇಡಬಾರದು. ಪೀಡನಾಶಕಗಳ ಖರೀದಿಯಿಂದ ಮೊದಲುಗೊಂಡು ಬಳಕೆ, ಶೇಖರಣೆ ಮತ್ತು ಸಿಂಪರಣೆಯ ನಂತರ ಸಮರ್ಪಕ ಮತ್ತು ಸುರಕ್ಷಿತ ವಿಧಾನಗಳನ್ನು ಅನುಸರಿಸಿದರೆ ಪೀಡನಾಶಕಗಳ ಮೇಲಿನ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬಹುದು. ಜೊತೆಗೆ ಬೆಳೆಗಳನ್ನು ಬಾಧಿಸುವಂತಹ ಪೀಡೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಪೀಡನಾಶಕಗಳಿಂದ ಉಂಟಾಗುವಂತಹ ಪರಿಸರದ ಹಾನಿಯನ್ನು ಕೂಡ

ಕಂಡು ಬರ್ತದೆ. ಆದ್ದರಿಂದ ಪ್ರತಿ ಹೆಕ್ಟರ್ ಸರಾಸರಿನಲ್ಲಿ ಇದು ಉತ್ಪಾದನೆ ಜಾಸ್ತಿ ಇರೋದ್ರಿಂದ ಈ ಬೆಳೆಗೆ ನಾವು ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿ ಇವತ್ತಿನ ದಿನ ಕಂಡುಬಂದಿದೆ. ಈ ದಿಸೆಯಲ್ಲಿ ಭಾರತ ದೇಶ ಕೃಷಿ ಮಂತ್ರಾಲಯದಲ್ಲಿ ಮಿಷಿನ್ ಆನ್ ಆಯಿಲ್ ಸೀಡ್ ಅಂತ ಹೇಳಿ, ಮಿಷಿನ್ ಆನ್ ಆಯಿಲ್ ಅಂತ ಹೇಳಿ ಈಗ ಹೊಸ ಪ್ರೋಗ್ರಾಮನ್ನು ಮಾಡಿ ಈ ಒಂದು ಆಯಿಲ್ ಪಾಮನ್ನು ಬೆಳೀಲಿಕ್ಕೆ, ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಕರಾವಳಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂತಹದ್ದು ಈ ತೆಂಗಿನ ಬೆಳೆಯನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಅಂತ ಹೇಳಿ, ಈ ತೆಂಗಿನ ಬೆಳೆಗೆ ಹೋಲಿಸಿ ನೋಡಿದ್ರೆ ತಾಳೆ ಬೆಳೆಗೆ ಒಂದು ವಿಶೇಷತೆ ಏನು ಬೆಳೆಗಾರರ ದೃಷ್ಟಿಯ? ಈಗ ತೆಂಗಿನ ಬೆಳೆಗೆ ಹೋಲಿಸಿದಾಗ ಈ ತಾಳೆ ಬೆಳೆಗೆ, ತಾಳೆ ಬೆಳೆಯಲ್ಲಿ ಅದರ ಒಂದು ನಾವು ಒಂದು ಗ್ರೋತ್ ಅನ್ನ, ಅದರ ಬೆಳವಣಿಗೆಯನ್ನು ನಾವು ಹೋಲಿಸಿದಾಗ ತೆಂಗಿನಲ್ಲಿ ತಿಂಗಳಿಗೆ ಒಂದು ಹೂವಿನ ಗೊಂಚ ಮತ್ತು ಒಂದು ಎಲೆ ಉತ್ಪಾದನೆ ಆಗುತ್ತೆ. ಆದರೆ ಈ ಒಂದು ತಾಳೆ ಬೆಳೆಯಲ್ಲಿ ತಿಂಗಳಿಗೆ ಎರಡು ಎಲೆ ಉತ್ಪಾದನೆ ಆಗುತ್ತೆ, ಹಾಗೆಯೇ ಎರಡು ಹೂಗೊಂಚಲು ಉತ್ಪಾದನೆ ಆಗುತ್ತೆ. ಹಾಗೆ ತೆಂಗಿನಲ್ಲಿ ಒಂದು ಹೂಗೊಂಚಲಿನಲ್ಲಿ ಹೆಣ್ಣು ಮತ್ತು ಗಂಡು ಹೂವು ಒಂದೇ ಹೂಗೊಂಚಲಿನಲ್ಲಿ ಇರುತ್ತೆ. ಹೇಗೆಂದರೆ ಮೇಲೆ ಒಂದು ಹೂಗೊಂಚಲಿನ ಮೇಲೆ ಗಂಡು ಹೂವು ಇರುತ್ತೆ, ಕೆಳಗಡೆ ಹೆಣ್ಣು ಹೂವು ಇರುತ್ತೆ. ಆದರೆ ಈ ತಾಳೆ ಬೆಳೆಯಲ್ಲಿ ಹಾಗಲ್ಲ, ಒಂದು ಹೂಗೊಂಚಲು ಅಂದರೆ ಅದು ಗಂಡಾಗಿ ಬರುತ್ತೆ, ಇನ್ನೊಂದು ಸಪರೇಟಾಗಿ ಹೆಣ್ಣು ಗೊಂಚಲ ಹೆಣ್ಣು ಹೂವಾಗಿ ಬರುತ್ತೆ. ಒಂದೇ ಗಿಡದಲ್ಲಿ ಗಂಡು ಹೂವು ಬೇರೆ ಹೆಣ್ಣು ಹೂವು ಬೇರೆ, ಆ ಒಂದು ಗಿಡದ ಎಲೆಯ ಬುಡದಲ್ಲಿ ಉತ್ಪಾದನೆಯಾಗಿ ಹೊರಬರ್ತವೆ. ಇದು ಒಂದು ಎರಡು ಪ್ರಮುಖವಾದ ವ್ಯತ್ಯಾಸಗಳು. ಹಾಗೆಯೇ ನಮ್ಮ ತಾಳೆ ಬೆಳೆಗೆ ಒಂದು ನೀರು ಮತ್ತು ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ನಮ್ಮ ತೆಂಗಿಗೆ ಹೋಲಿಕೆ ಮಾಡಿದಾಗ. ಯಾಕೆಂದರೆ ಇದು ತಿಂಗಳಿಗೆ ಎರಡು ಎಲೆಯನ್ನು ಕೊಡುತ್ತೆ, ಎರಡು ಹೂಗೊಚ್ಚಗಳನ್ನು ಕೊಡುತ್ತೆ. ಹಾಗಾಗಿ ಇದು ಹೆಚ್ಚಿನ ಒಂದು ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ಳುತ್ತೆ ನಮ್ಮ ತೆಂಗಿಗೆ ನಾವು ಕಂಪೇರ್ ಮಾಡಿದಾಗ. ಈಗ ಅಡಿಕೆ ಬೆಳೆಗಳಿಗೆ ಹೋಲಿಸಿ ನೋಡಿದರೆ ಈ ಒಂದು ಸ್ಥಳದ ಆಯ್ಕೆಗೆ ಏನೇನು ಮಾನದಂಡವನ್ನು ನಾವು ಅನುಸರಿಸಬೇಕು ತಾಳೆ ಬೆಳೆಗೆ? ಈ ತಾಳೆ ಬೆಳೆಗೆ ನಾವು ಹೇಳೋದು ಎಲ್ಲಿ ನೀರಾವರಿಯ ಒಂದು ಸೌಲಭ್ಯ ಇದೆಯೋ ಅಂತಹ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ನಾವು ರೈತರಿಗೆ ಬೆಳೀಲಿಕ್ಕೆ ಶಿಫಾರಸು ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಈ ನಮ್ಮ ಈ ತಾಳೆ ಬೆಳೆಗೆ ನೀರಿನ ಒಂದು ಅವಶ್ಯಕತೆ ಸ್ವಲ್ಪ ಬೇಕೇ ಬೇಕು. ನೀರಿನ ಕೊರತೆ ಆಯಿತು ಅಂತಂದರೆ ನಾನು ಹೇಳಿದ ಪ್ರಕಾರ ಆ ಒಂದು ಗಿಡದಲ್ಲಿ ಬರೀ ಗಂಡಿನ ಹೂವಿನ ಉತ್ಪಾದನೆ ಆಗುತ್ತೆ. ಆಗ ನಮಗೆ ತಾಳೆ ಹಣ್ಣಿನ ಒಂದು ಉತ್ಪಾದನೆ ಖಂಡಿತವಾಗಿ ತಾಳೆ ಒಂದು ಉತ್ಪಾದನೆ ಆಗೋದಿಲ್ಲ. ಆದ್ದರಿಂದ ನೀರಿನ ಅವಶ್ಯಕತೆ ಬಹಳ ಹೆಚ್ಚಾಗಿ ಬೇಕಾಗ್ತದೆ ಈ ಬೆಳೆಗೆ. ಆದರೆ ಈ ನಮ್ಮ ಅರಕನಟ್ಟಿ ಕಂಪೇರ್ ಮಾಡಿದಾಗ, ಅಡಿಕೆಗೆ ಕಂಪೇರ್ ಮಾಡಿದಾಗ, ಪರ್ ಹೆಕ್ಟೇರಿಗೆ ಕಂಪೇರ್ ಮಾಡಿದಾಗ ನೀರಿನ ಅವಶ್ಯಕತೆ ಅಡಿಕೆಗೆ ಜಾಸ್ತಿ. ಆದರೆ ರೈತರು ಬಹಳ ಜನ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಅಡಿಕೆಗೆ ಕೊಡ್ತಕ್ಕಂತಹ ನೀರನ್ನು ಕಂಪೇರ್ ಮಾಡಿದರೆ ಇದು ತಾಳೆ ಬೆಳೆಗೆ ಅಡಿಕೆಗಿಂತ ಕಡಿಮೆ ನೀರು ಬೇಕು. ಆದರೆ ಡೈಲಿ ಈ ಒಂದು ಹನಿ ನೀರಾವರಿ ಮುಖಾಂತರ ಒಂದು ನಾವು ಅಳವಡಿಕೆ ಮಾಡಿಕೊಂಡ್ರೆ, ಡೈಲಿ ಪ್ರತಿದಿನ ನೀರನ್ನು ಕೊಟ್ಟರೆ ಇದರ ಒಂದು ಉತ್ಪಾದಕತೆಯನ್ನು ನಾವು ಹೆಚ್ಚಿಸ್ಕೋಬಹುದು. ಮಿಶ್ರ ಬೆಳೆಗೆ ಇಷ್ಟರ ಮಟ್ಟಿಗೆ ಅವಕಾಶ ಇದೆ. ಯಾ ಇದು ಸಹ ಒಂದು ನಮ್ಮ ತೆಂಗು ಮತ್ತು ಅಡಿಕೆ ತರ ಈ ಒಂದು ಅದರ ಒಂದು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಅಂತರ ಜಾಸ್ತಿ ಇರೋದ್ರಿಂದ ಮುಂದೆ ಇದು 15 ದಿನ ಮೊದಲ ಒಂದು 6 ವರ್ಷ ಅಥವಾ 7 ವರ್ಷದವರೆಗೂ ಅಂತರ ಬೆಳೆಗಳನ್ನು ಅಥವಾ ಮಿಶ್ರ ಬೆಳೆಗಳನ್ನು ಬೆಳಿಬಹುದು. ಅದೇ ರೀತಿ 8-10 ವರ್ಷಗಳ ಆದ ನಂತರವೂ ಸಹ ನಾವು ಮಿಶ್ರ ಬೆಳೆಯಾಗಿ ವಿವಿಧ ಬೆಳೆಗಳನ್ನು ಬೆಳಿಬಹುದು. ಈ ಒಂದು ದಿಸೆಯಲ್ಲಿ ನಾವು ಒಂದು ನಮ್ಮ ಆಂಧ್ರಪ್ರದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಫಾರ್ಮ್ ರಿಸರ್ಚ್ ಅಂತ ಇದೆ, ಅದರ ಒಂದು ಸಂಘಟನೆ ಜೊತೆಗೆ ನಾವು ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡಿನಲ್ಲಿ ಯಾವ್ಯಾವ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳಿಬಹುದು, ಹೇಗೆ ಬೆಳಿಬಹುದು ಅನ್ನೋ ಒಂದು ಅಧ್ಯಯನ ಮಾಡಿ ಅಲ್ಲಿ ಆಯಾಯ ಒಂದು ರೀಜನ್ಗೆ ಬೇಕಾಗಿರತಕ್ಕಂತಹ ಮಿಶ್ರ ಬೆಳೆಗಳನ್ನು ಬೆಳೆದು ಈ ಒಂದು ಒಂದು ಈ ಆಯಿಲ್ ಪಾಮ್ ತಾಳೆ ಬೆಳೆಯಲ್ಲಿ ಅಡಿಷನಲ್ ಇನ್ಕಮ್ ಅಂತ ವರಮಾನವನ್ನು ನಾವು ಪಡ್ಕೋಬಹುದು ಅಂತ ಸಹ ನಾವು ರೈತರಿಗೆ ಆ ಒಂದು ಟೆಕ್ನಾಲಜಿಯನ್ನು ಕೊಟ್ಟಿದ್ದೀವಿ. ಈಗ ಕರ್ನಾಟಕದಲ್ಲಿ ನಾವು ಮೊದಲ ಒಂದು 4 ವರ್ಷದಲ್ಲಿ ಆಯಾಯ ಪ್ರದೇಶಕ್ಕೆ ತಕ್ಕಂತೆ ಈಗ ಶಿವಮೊಗ್ಗ ಅಥವಾ ನಮ್ಮ ರಾಯಚೂರು ಆ ಏರಿಯಾದಲ್ಲಿ ನೀರಾವರಿ ಇರತಕ್ಕಂಥ ಪ್ರದೇಶಗಳಲ್ಲಿ ತರಕಾರಿ ಬೆಳೆಗಳನ್ನು ಬೆಳಿಬಹುದು, ಹಾಗೆಯೇ ಹೂವಿನ ಬೆಳೆಗಳನ್ನು ಬೆಳಿಬಹುದು, ವಿವಿಧ ರೀತಿಯ ಹೂವಿನ ಬೆಳೆಗಳನ್ನು ಬೆಳಿಬಹುದು. ಆಮೇಲೆ ಮತ್ತೆ ಈ ಒಂದು ಹಣ್ಣಿನ ಈ ಕೊಕ್ಕೋ ಬೆಳೆ ಇದು ಈ ಬೆಳೆಯನ್ನು ನಾವು 10-12 ವರ್ಷಗಳ ನಂತರವಾದ ಒಂದು ಆಯಿಲ್ ಪಾಮ್ ಗಿಡ ತೋಟದಲ್ಲಿ ಈ ಬೆಳೆಗಳನ್ನು ನಾವು ಸಹ ಬೆಳೀಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಅದೇ ರೀತಿ ಗೆಡ್ಡೆ ಗೆಡ್ಡೆಸ್ ಬೆಳೆಸಾಗಿರ್ತಕ್ಕಂಥ ಸುವರ್ಣಗಡ್ಡೆ ಹಾಗೂ ಬಾಳೆ ಮತ್ತು ಪೈನಾಪಲ್ಲು ಇವು ಒಂದು ಸೂಕ್ತವಾದ ಬೆಳೆಗಳು ಅಂತ ನಾವು ಶಿಫಾರಸು ಮಾಡಿದ್ದೀವಿ. ಆಮೇಲೆ ಈ ತಾಳೆಬೇಳೆಗೆ ಹೆಚ್ಚಿನ ಒಂದು ನೀರಾವರಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಈ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಇದನ್ನ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ಪೋಷಕಾಂಶದ ಒಂದು ಬೇಡಿಕೆ ಎಷ್ಟು ಅಂತ ಹೇಳಿ. ಅದೇ ನಾನು ಹೇಳಿರೋ ಪ್ರಕಾರ ಈ ಒಂದು ಬೆಳೆಗೆ ನಮ್ಮ ತೆಂಗು ಮತ್ತು ಅಡಿಕೆಗೆ ನಾವು ಕಂಪೇರ್ ಮಾಡಿದಾಗ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಇದೆ, ಯಾಕಂದರೆ ಅದರ ಒಂದು ಬೆಳವಣಿಗೆ ಬಗ್ಗೆ ನಾನು ವಿವರ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂತಹ ಸಾರಜನಕ, ರಂಜಕ, ಪೊಟ್ಯಾಷ್ ಇವುಗಳನ್ನು ನಾವು ಆ ಗಿಡಕ್ಕೆ ಕೊಡಬೇಕಾಗ್ತದೆ. ಅದೇ ಅದರ ಜೊತೆಗೆ ಈ ಬೆಳೆಗೆ ಮೆಗ್ನೀಷಿಯಂ ಮತ್ತು ಬೋರಾನ್ನ ಕೊರತೆ ಕಂಡಂತಕ್ಕಂತಹ ಮಣ್ಣಿನಲ್ಲಿ ಅದರ ಒಂದು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ನಾವು ಕೊಡಬೇಕಾಗ್ತದೆ. ಒಂದು ಇಳುವರಿ ಫಸ್ಟ್ ಮೊದಲ 3 ವರ್ಷದಲ್ಲಿ ಶಿಫಾರಸು ಮಾಡಿದ 1/3 ಒಂದು ಮೂರನೇ ಒಂದು ಭಾಗವನ್ನು ನಾವು ಶಿಫಾರಸು ಮಾಡಿದ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅದೇ ರೀತಿ ಮೊದಲ 3 ವರ್ಷ ಹೂವು 2ನೇ ವರ್ಷಕ್ಕೆ ಅದು ಹೂ ಗೊಂಚಲನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಮೊದಲ 3 ವರ್ಷ ನಾವು ಆ ಹೂ ಗೊಂಚಲನ್ನು ಬೆಳಿಲಿಕ್ಕೆ ಬಿಡಬಾರ್ದು, ಅದನ್ನು ನಾವು ಅಬ್ಲೇಷನ್ ಅಂತ ಹೇಳ್ತೀವಿ. ಆ ಹೂ ಗೊಂಚಲನ್ನು ಕತ್ತರಿಸಬೇಕು. ಆಗ ಆ ಒಂದು ಆಯಿಲ್ ಪಾಮ್ ಗಿಡ ದಷ್ಟಪುಷ್ಟವಾಗಿ ಬೆಳೆದು 3ನೇ ವರ್ಷದ ನಂತರ ಬರ್ತಕ್ಕಂಥ ಹೂವನ್ನು ನಾವು ಬಿಟ್ಟಾಗ ಅದರಿಂದ ಅದರಲ್ಲಿ ಒಳ್ಳೆಯ ಹಣ್ಣುಗಳ ಫಲ ಸಿಗ್ತದೆ. ಈ ಒಂದು ದಿಸೆಯಲ್ಲಿ ನಾವು ಈ ಒಂದು ಒಳ್ಳೆಯ ಇಳುವರಿ ಕೊಡ್ತಕ್ಕಂತಹ ಗಿಡಗಳಿಗೆ 4ರಿಂದ 5ನೇ ವರ್ಷದ ಗಿಡಗಳ ನಂತರದ ಗಿಡಗಳಿಗೆ ಶಿಫಾರಸು ಮಾಡಿರ್ತಕ್ಕಂಥ ಸಾರಜನಕ, ರಂಜಕ, ಪೊಟ್ಯಾಷ್ ಅಂದರೆ 2 ಕೆಜಿ 2 ಕೆಜಿ ಯೂರಿಯಾ ಕೊಡಬೇಕು, 2.5 ಕೆಜಿ ಸೂಪರ್ ಫಾಸ್ಫೇಟ್ ಅಥವಾ ಮಸೂರಿ ಪಾಸ್ ಕೊಡಬೇಕು, 3.2 ಕೆಜಿ ಪೊಟ್ಯಾಷಿಯಂ ಕೊಡಬೇಕು. ಇದರ ಜೊತೆಗೆ ನಾವು 1 ಕೆಜಿ ಮೆಗ್ನೀಷಿಯಂ ಸಲ್ಫೇಟು ಮತ್ತು 200 ಗ್ರಾಮ್ ಅಥವಾ 100 ಗ್ರಾಮ್ ಬೋರಾಕ್ಸ್ ಅನ್ನು ಕೊಡಬೇಕಾಗಿ ಬರುತ್ತೆ. ಈ ಒಂದು ಸಮತೋಲನವಾದ ಈ ಇನ್ಆರ್ಗ್ಯಾನಿಕ್ ಸಮತೋಲನವಾದ ಪೋಷಕಾಂಶಗಳನ್ನು ಜೊತೆಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್, ಸಗಣಿ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಅಥವಾ ಕಾಂಪೋಸ್ಟೆಡ್ ಕಾರ್ಪಿತ್ ಇವುಗಳನ್ನು ಸಹ ನಾವು ಆ ಬೆಳೆಗೆ ಕೊಡೋದ್ರಿಂದ ನಾವು ಉತ್ತಮವಾದ ಫಲವನ್ನು ಬೆಳೆಯಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಶಿಫಾರಸು ಮಾಡಿರ್ತಕ್ಕಂತಹ ಗೊಬ್ಬರದ ಒಂದು 50% ಮಾತ್ರ ಈ ಒಂದು ರಸ ನೀರಾವರಿಯಲ್ಲಿ ಕೊಟ್ಟರೆ ನಾವು ಉತ್ತಮವಾದ ಇಳುವರಿಯನ್ನು ಪಡಿಬಹುದು. ಅದಕ್ಕಾಗಿ ರೈತರು ಏನ್ ಮಾಡಬೇಕು ಅಂದ್ರೆ ಈ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿ ಇದೆ. ಆ ಒಂದು ಇದನ್ನ ಅನುಕೂಲವನ್ನು ಪಡೆದುಕೊಂಡು ನೀವು ಒಳ್ಳೆಯ ಕಂಪನಿಯವರ ಜೊತೆ ನೀವು ಟೈಅಪ್ ಮಾಡಿಕೊಂಡು ಈ ರಸ ನೀರಾವರಿಯ ಜೊತೆಗೆ ಈ ಹನಿ ನೀರಾವರಿಯನ್ನು ನೀವು ನಿಮ್ಮ ತೋಟಕ್ಕೆ ಅಳವಡಿಸಿಕೊಂಡ್ರೆ ಹನಿ ನೀರಾವರಿಯ ಮುಖಾಂತರ ಕೊಡ್ತಕ್ಕಂತಹ ಈ ರಸಗೊಬ್ಬರಗಳನ್ನು ನಾವು ರಸ ನೀರಾವರಿ ಅಂತ ಹೇಳ್ತೀವಲ್ಲ, ಇದನ್ನು ನೀವು ಪ್ರತಿ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ರಸ ನೀರಾವರಿ ಹನಿ ನೀರಾವರಿ ಮುಖಾಂತರ ಕೊಟ್ಟರೆ ನೀವು ಶಿಫಾರಸು ಮಾಡಿದ ಗೊಬ್ಬರದಲ್ಲಿ 50% ಗೊಬ್ಬರವನ್ನು ಸಹ ಉಳಿಸ್ಬೋದು. ಅದೇ ರೀತಿ ಅಧಿಕವಾದ ಒಂದು ಫಸಲನ್ನು ಸಹ ಪಡಿಬಹುದು. ಯಾಕಂದರೆ ನೀವು ಈ ಒಂದು ಸಾರಿ ಅಥವಾ 2 ಸಾರಿ ಕೊಡ್ತಕ್ಕಂಥ ಗೊಬ್ಬರವನ್ನು ಪ್ರತಿ ತಿಂಗಳು ಅಂದರೆ ವರ್ಷಕ್ಕೆ 10ರಿಂದ 12 ಸಾರಿ ಕೊಡೋದ್ರಿಂದ ಒಂದು ನಾವು ಈ ಗೊಬ್ಬರಗಳ ಉಪಯೋಗದ ಸಾಮರ್ಥ್ಯತೆಯನ್ನು ನಾವು ಹೆಚ್ಚಿಸಬಹುದು. ಅದೇ ರೀತಿ ಉತ್ಪಾದಕತೆಯನ್ನು ಸಹ ಹೆಚ್ಚಿಸಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಬೆಳೆಗಳ ಮೇಲೆ, ಅಂದ್ರೆ ವಿಶೇಷವಾಗಿ ಕೀಟ ಮತ್ತು ರೋಗಗಳಾಗಬಹುದು ಅಥವಾ ಕಾಡು ಪ್ರಾಣಿಗಳ ಹಾವಳಿ ಆಗಬಹುದು, ಇಷ್ಟರ ಮಟ್ಟಿಗೆ ಇದೆ? ಆದರೆ ಈ ನಮ್ಮ ಈ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಡಿಸ್ಟಿಕ್ಗಳಲ್ಲಿ ಇದುವರೆಗೆ ಯಾವುದೇ ರೀತಿಯ ಒಂದು ಈ ಕೀಟಗಳ ರೋಗದ ಬಾಧೆ ಕಂಡು ಬಂದಿಲ್ಲ ಇತ್ತೀಚೆಗೆ. ಯಾಕಂದರೆ ಈ ಬೆಳೆ ಈಗ ಇತ್ತೀಚೆಗೆ ರೈತರು ಬೆಳೀತಾ ಇರೋದ್ರಿಂದ ಯಾವ ರೀತಿಯ ಒಂದು ರೋಗ ಮತ್ತು ಕೀಟದ ಬಾಧೆ ಕಂಡು ಬಂದಿಲ್ಲ. ಆದರೆ ಕೆಲ ಪ್ರದೇಶಗಳಲ್ಲಿ ಈ ಕಪ್ಪು ದುಂಬಿ ಇದೆ, ನಮ್ಮ ತೆಂಗಿಗೆ ಬರ್ತಕ್ಕಂಥ ಕಪ್ಪು ದುಂಬಿ ಆ ಒಂದು ಕಾಟ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅದಕ್ಕೆ ನಾವು ಶಿಫಾರಸು ಮಾಡಿರ್ತಕ್ಕಂತಹ ಇದು ವಿಧಾನವನ್ನು ಅಳವಡಿಸಿಕೊಂಡು ಅದನ್ನು ನಾವು ಹತೋಟಿ ತರಬಹುದು. ಮತ್ತೆ ಅದು ಹಣ್ಣು ಬಿಟ್ಟ ಮೇಲೂ ಸಹ ಅದಕ್ಕೆ ಯಾವ ರೀತಿಯ ಒಂದು ಕಾಡು ಪ್ರಾಣಿಗಳ ಮಂಗಗಳ ಕಾಟ ಇರೋದಿಲ್ಲ. ಯಾಕಂದರೆ ಹಣ್ಣಿನ ಆ ಒಂದು ಹಣ್ಣನ್ನು ತಿನ್ನಲಿಕ್ಕೆ ಆ ಒಂದು ಕಾಡು ಪ್ರಾಣಿಗಳು ಆ ಮರದ ಒಂದು ಎಲೆಗಳ ಮೇಲೆ ಹೋಗಬೇಕು ಅಂದರೆ ಎಲೆಗಳ ತುದಿನಲ್ಲಿ ಆ ಒಂದು ಮುಳ್ಳು ಇರುತ್ತೆ. ಮುಳ್ಳು ಇರೋದ್ರಿಂದ ಕಾಡು ಪ್ರಾಣಿಗಳು ಹೋಗಿ ಇದನ್ನು ಡ್ಯಾಮೇಜ್ ಮಾಡೋದು ಭಾಳ ಕಡಿಮೆ. ಆದ್ದರಿಂದ ಅದು ಒಂದು ಆ ಒಂದು ನೇಚರ್ ಗಿಫ್ಟ್ ಅಂತ ಹೇಳ್ಬೋದು ನಾವು. ಆ ಪ್ರಕೃತಿಯ ಒಂದು ವರದಾನದಿಂದ ಈ ಗಿಡಕ್ಕೆ ಆ ರೀತಿಯ ಒಂದು ವನ್ಯ ಮೃಗಗಳ ಒಂದು ಕಾಟ ಇದುವರೆಗೂ ಕಂಡು ಬಂದಿಲ್ಲ. ಹೂಗೊಂಚಲಿನಿಂದ ಹಣ್ಣಾಗುವವರೆಗೆ ಒಂದು ಬೆಳವಣಿಗೆ ಹೇಗಿರ್ತದೆ? ಈಗ ಅದು ಸಮಯ ತಗೊಳ್ಳುತ್ತದೆ, ಮತ್ತೆ ಪಕ್ವವಾದ ಹಣ್ಣನ್ನು ಹೇಗೆ ಕೊಯ್ಯುವಂತಹದ್ದು? ಈಗ ನೋಡಿ, ಒಂದು ಹೆಣ್ಣು ಹೂಗೊಂಚಲು ಒಂದು ಆ ಹೂಗೊಂಚಲು ಆ ಒಂದು ಎಲೆಯ ಬುಡದಿಂದ ಮೇಲೆ ಹೊರಗಡೆ ಬಂದಾಗ ಅದು ಆ ಗಂಡಿನ ಒಂದು ಪರಾಗರೇಣುವಿನಿಂದ ಪರಾಗಸ್ಪರ್ಶ ಆಗಿ ಆದ ನಂತರ 6 ತಿಂಗಳಲ್ಲಿ ಆ ಕಾಯಿ ಒಂದು ಮೆಚುರಿಟಿಗೆ ಬರುತ್ತೆ. ಆ ಒಂದು ಒಂದು ಗೊಂಚಲಿನಲ್ಲಿ ಆ ಒಂದು ಹಣ್ಣು ಅಥವಾ 2-3 ಹಣ್ಣು ಒಂದು ಕಲರ್ ಅಂದರೆ ರೆಡ್ ಸ್ವಲ್ಪ ಒಂದು ಕಪ್ಪು ಒಂದು ಕೆಂಪು ಬಣ್ಣಕ್ಕೆ ಟರ್ನ್ ಆದಾಗ ಆ ಒಂದು ಬಂಚು ಇವತ್ತು ಮೆಚುರಿಟಿ ಆಗಿದೆ ಅಂತ ತಿಳ್ಕೊಬೋದು ನಾವು. ಅಂದರೆ ಅದಕ್ಕೆ ಕಾಲಾವಕಾಶ ಅಂದಾಜು ಒಂದು 5-6 ತಿಂಗಳವರೆಗೂ ಅದು ತಗೊಳ್ಳುತ್ತೆ. ಆಗ ಏನು ಮಾಡ್ತಾರೆ ಅಂದರೆ ಅವಾಗ ಆ ಬಂಚನ್ನು ಕಟ್ ಮಾಡಿ ಅದನ್ನು ನಾವು ಎಣ್ಣೆಗೆ ಎಣ್ಣೆಯನ್ನು ಮಾಡಲಿಕ್ಕೆ ಅದನ್ನು ರವಾನಿಸಬಹುದು. ಹಣ್ಣನ್ನು ಕೊಯ್ಯುವಂತಹದ್ದು ಕೂಡ ಒಂದು ಕಲೆ. ಹೌದು ಹೌದು, ಇದಕ್ಕಂತಲೇ ವಿಶೇಷವಾದಂತಹ ಒಂದು ಕತ್ತಿಯ ಬಳಕೆ. ಹೌದು ಹೌದು. ಈಗ ನೋಡಿ, ಮೊದಲ 10 ವರ್ಷದವರೆಗೂ 10-12 ವರ್ಷದವರೆಗೂ ಈ ಒಂದು ಗೊಂಚಲನ್ನು ಕಡಿಯೋದು ಸ್ವಲ್ಪ ಸುಲಭ ವಿಧಾನ. ಅದಕ್ಕೆ ನೀವು ಹೇಳಿರೋ ಹಾಗೆ ಒಂದು ನುರಿತವಾದ ಒಂದು ಕತ್ತಿ ಸಪರೇಟ್ ಇದೆ. ಅದರನ್ನು ಏನು ಮಾಡಬೇಕು ಅಂದರೆ ಮೊದಲು ಆ ಹೂ ಗೊಂಚಲು ಆ ಒಂದು ಬಂಚ್ ಆ ಎಲೆಯ ಮೇಲೆ ಇರುತ್ತೆ. ಮೊದಲು ಆ ಎಲೆಯನ್ನು ಕಟ್ ಮಾಡಬೇಕು. ಎಲೆ ಕಟ್ ಮಾಡಿಬಿಟ್ಟು ನಂತರ ಆ ಗೊಂಚಲನ್ನು ಕಟ್ ಮಾಡಬೇಕು. ಹಾಗೆ ಆ ರೀತಿಯ ಒಂದು ವಿಧಾನ ಇದರಿಂದ ರೈತರಿಗೆ ಏನು ತೊಂದರೆ ಆಗೋದಿಲ್ಲ. ಆದರೆ ಗಿಡ ದೊಡ್ಡದಾದ ತಕ್ಷಣ ಸ್ವಲ್ಪ ಅದನ್ನು ಬಂಚನ್ನು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇವತ್ತು ಒಂದು ಅದಕ್ಕೂ ಬೇಕಾಗಿರ್ತಕ್ಕಂಥ ಉದ್ದನೆಯ ಒಂದು ತೋಟಿಗಳು ಬಂದಿದ್ದಾವೆ. ಅದರಿಂದ ಈಗ ಹಾರ್ವೆಸ್ಟಿಂಗ್ಗೆ ಯಾವ ರೀತಿಯ ಒಂದು ತೊಂದರೆ ಇಲ್ಲ. ಮತ್ತು ಅದಕ್ಕೂ ಸಹ ತೋಟಗಾರಿಕೆ ಇಲಾಖೆಯಿಂದ ಒಂದು ಸಬ್ಸಿಡಿ ಇದೆ. ಇಳುವರಿ ಕೊಡ್ತಕ್ಕಂಥ ಅದು 20 ಮೇಲ್ಪಟ್ಟ ಗಿಡಗಳನ್ನು ಕೊಯ್ಲು ಮಾಡಲಿಕ್ಕೂ ಸಹ 1 ಟನ್ಗೆ 1,000 ರೂಪಾಯಿಯ ಒಂದು ಸಬ್ಸಿಡಿಯನ್ನು ಸಹ ಕೊಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಯಾವ ರೀತಿ ಒಂದು ಪ್ರೋತ್ಸಾಹವನ್ನೆಲ್ಲ ಕೊಡ್ತಾ ಇದ್ದಾರೆ ಗಿಡವನ್ನು ನಾಟಿ ಮಾಡೋದ್ರಿಂದ ಶುರು ಮಾಡಿ ಕೊಯ್ಲು ಮಾರಾಟದವರೆಗೆ? ಈಗ ನೋಡಿ, ಈ ನಮ್ಮ ಒಂದು ಆಯಿಲ್ ಪಾಮ್ ತಾಳೆ ಬೆಳೆಯನ್ನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ವಿಧಾನಸಭೆಯಲ್ಲಿ ಆಕ್ಟ್ ಮುಖಾಂತರ ಅದನ್ನು ಮಂಡನೆ ಮಾಡಲಾಗಿದೆ. ಅಂದರೆ ರೈತ ಯಾರೇ ರೈತ ಈ ಬೆಳೆಯನ್ನು ಬೆಳೆದರೆ ಆ ಒಂದು ಬೆಳೆಗೆ ಸೂಕ್ತವಾದ ಬೆಲೆ ಮತ್ತು ಅದನ್ನು ಮಾರಾಟಕ್ಕೆ ಒಂದು ಸೂಕ್ತವಾದ ಒಂದು ಬೈಬ್ಯಾಕ್ ಸಹ ಇದೆ. ಅದಕ್ಕೆ ಏನು ಮಾಡಿದೆ ಅಂದರೆ ಕರ್ನಾಟಕದ ತೋಟಗಾರಿಕೆ ಇಲಾಖೆ ಪ್ರೈವೇಟ್ ಕಂಪನಿಗಳಿಗೆ ಅಂದರೆ ಆಯಿಲ್ ಪಾಮ್ ಫ್ಯಾಕ್ಟ್ರಿಗಳಿಗೆ ಅದನ್ನು ವಹಿಸಿದೆ. ಆ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೋಡ್ರೇಜ್ ಕಂಪ್ನಿ ಇದೆ, 3LF ಕಂಪ್ನಿ ಇದೆ, ರುಚಿ ಸೋಯಾ ಅಂತ ಈ ರೀತಿಯ ಒಂದು 3-4 ಕಂಪನಿಗಳ ಜೊತೆಗೆ ಟೈಅಪ್ ಆಗಿ ಅವರು ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ರೈತರಿಂದ ಈ ಹಣ್ಣುಗಳನ್ನು ತಗೊಂಡು ಅದನ್ನು ಎಣ್ಣೆಯನ್ನು ಕ್ರಶ್ ಮಾಡಿ ಅದನ್ನು ತಕ್ಷಣವೇ ಒಂದು ನಮ್ಮ ರೈತರ ಅಕೌಂಟಿಗೆ ಆನ್ಲೈನ್ನಲ್ಲೇ ಪೇಮೆಂಟ್ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ಮತ್ತು ಈ ತೋಟಗಾರಿಕೆ ಇಲಾಖೆಯವರು ಮೊದಲ 4 ವರ್ಷದವರೆಗೂ ಗಿಡಗಳನ್ನು ಫ್ರೀಯಾಗಿ ಕೊಡ್ತಾರೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಮತ್ತು ಹನಿ ನೀರಾವರಿ ಇದಕ್ಕೆಲ್ಲ ಸಬ್ಸಿಡಿಯನ್ನು ಕೊಟ್ಟು ಒಂದು ಉತ್ತೇಜನ ಮಾಡ್ತಕ್ಕಂಥ ಒಂದು ಸೌಲಭ್ಯ ಇದೆ. ಅದೇ ರೀತಿ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯವರು ಈ ಒಂದು ಡಿಸ್ಟಿಕ್ನಲ್ಲಿರ್ತಕ್ಕಂಥ ಡೆಪ್ಯೂಟಿ ಡೈರೆಕ್ಟರ್ ಅವರ ಅಂಡರಲ್ಲೇ ಈ ಬೆಳೆಗೆ ಸೂಕ್ತ ಮಾಹಿತಿ ಮತ್ತು ಈ ಸಬ್ಸಿಡಿಗಳ ಒಂದು ಅವಕಾಶಗಳನ್ನು ಒದಗಿಸಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ರೈತರು ಯೋಚನೆ ಮಾಡಬಹುದು, ಒಂದು ತೆಂಗಿನ ನೆಟ್ಟರೆ ಒಂದು 100-500 ತೆಂಗಿನಕಾಯಿ ಕೊಯ್ಬೋದು ಅಂತ. ಆದರೆ ಈ ತಾಳೆ ಬೆಳೆಗೆ ಕನಿಷ್ಠ ಇಷ್ಟು ಪ್ರದೇಶ ಇಷ್ಟು ಗಿಡ ಇರಬೇಕು ಅಂತ ಏನಾದರೂ? ಹೌದು, ನಾವು ಶಿಫಾರಸು ಮಾಡಿದ ಒಂದು ಈ ಒಂದು ಸ್ಪೇಸಿಂಗಲ್ಲಿ ಅಂತರವನ್ನು ನಾವು ಹೇಳಿದಾಗ 9-9-9 ಅಂತ ತ್ರಿಕೋನಾಕಾರದ ಒಂದು ಸ್ಪೇಸ್, 9 ಮೀಟರ್ ತ್ರಿಕೋನಾಕಾರದ ಒಂದು ನಾವು ಅಂತರವನ್ನು ಹೇಳ್ತೀವಿ. ಈ ಅಂತರದಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ 2.45 ಎಕರೆ ಪ್ರದೇಶದಲ್ಲಿ 143 ಗಿಡವನ್ನು ಹಾಕ್ಬೋದು. ಅದೇ ರೀತಿ ನಾವು ತೆಂಗಿನಲ್ಲಿ 7.5 ಮೀಟರ್ ಅಂತರದಲ್ಲಿ ಸ್ಕ್ವೇರ್ ಪ್ಲಾಂಟಿಂಗ್ ಅಂದರೆ ಸ್ಕ್ವೇರ್ ಪ್ಲಾಂಟಿಂಗಲ್ಲಿ 174 ಗಿಡಗಳನ್ನು ನೆಡಬಹುದು. ಆಗ ಈ ರೀತಿ 143 ಗಿಡವನ್ನು ನೀವು ನೆಟ್ಟಾಗ ಅದರಿಂದ 6 ಅಥವಾ 7 ವರ್ಷದ ಇಳುವರಿನಲ್ಲಿ ಅದು ಹೆಚ್ಚಾಗ್ತಾ 13-15 ವರ್ಷದಲ್ಲಿ 20-22 ಟನ್ ಆ ಒಂದು ಹಣ್ಣಿನ ಒಂದು ನಾವು ಫ್ರೆಶ್ ಫ್ರೂಟ್ ಬ್ರಂಚ್ ಅಂತ ಹೇಳ್ತೀವಿ, ಆ ತಾಜಾ ಹಣ್ಣಿನ ಆ ಬಂಚಿನ ಒಂದು ಇಳುವರಿಯನ್ನು ನಾವು ಪಡಿಬಹುದು. ಈಗ ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕರ್ನಾಟಕ ಸರ್ಕಾರದಿಂದ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಎವ್ರಿ 2-3 ತಿಂಗಳಿಗೊಮ್ಮೆ ಅದನ್ನು ಅನೌನ್ಸ್ ಮಾಡಿ ಅದನ್ನು ರೈತರಿಗೆ ಒಂದು ಒದಗಿಸತಕ್ಕಂಥ ಒಂದು ಒಳ್ಳೆ ಸೌಲಭ್ಯ ಇದೆ. ತಾಳೆ ಬೆಳೆ ಅಭಿವೃದ್ಧಿಗಾಗಿ ತಾಳೆ ಬೆಳೆಗಾರರ ಒಂದು ಸಂಘವು ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದೆ ಕೆಲವೊಂದು ಪ್ರದೇಶಗಳಲ್ಲಿ. ಇದರ ಒಂದು ಚಟುವಟಿಕೆ ಹೇಗಿದೆ, ಇಂಥ ಒಂದು ಸಂಘಟನೆ ಯಾಕೆ ಅಗತ್ಯ ಇದೆ? ಈಗ ನೋಡಿ, ಆ ಒಂದು ಈ ಸಂಘಟನೆಯ ಅವಶ್ಯಕತೆ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ. ಅದನ್ನು ಗಮನಕ್ಕೆ ತಂದುಕೊಂಡು ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಹೀಗೆ ನಾಲ್ಕು ಜಿಲ್ಲೆಗಳನ್ನು ಒಂದು ರೈತರನ್ನ ಒಂದು ಕೂಡಿಕೊಂಡು ಶ್ರೀ ಭಾರತಿ ತಾಳೆ ಬೆಳೆಗಳ ರೈತರ ಒಕ್ಕೂಟ ಅಂತೇಳಿ ಒಂದು ಸಂಘವನ್ನು ಮಾಡಿಕೊಂಡಿದ್ದಾರೆ. ಅದರ ರೂವಾರಿ ನಿಮಗೆ ಗೊತ್ತಿರೋ ಹಾಗೆ ಮೊದಲ ಒಂದು ನಮ್ಮ ಕ್ಯಾಂಪ್ಕೋದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕೊಂಡಾಡಿ ಪದ್ಮನಾಭ ಅವರು, ಅವರ ಒಂದು ಒಂದು ಮುಂದಾಳತ್ವದಲ್ಲಿ ಆ ಒಂದು ಸಂಘ ಈಗ ಅದನ್ನು ಇನಾಗ್ರೇಟ್ ಮಾಡಿ ಅದು ಒಂದು ಕಾರ್ಯವನ್ನು ಆರಂಭಿಸಿದೆ. ಅವರ ಚಟುವಟಿಕೆ ಮುಂದೆ ಸಹಕಾರಿ ಭಾಗಿತ್ವದಲ್ಲಿ ಹೇಗೆ ಈ ಅಡಿಕೆ ಮತ್ತು ಕೊಕೋವಾ ಪೆಪ್ಪರನ್ನು ಹೇಗೆ ಕ್ಯಾಂಪ್ಕೋ ಮಾಡಿ ರೈತರಿಗೆ ಒಳ್ಳೆಯ ಒಂದು ಸೌಲಭ್ಯ ಮತ್ತು ಒಳ್ಳೆಯ ಬೆಲೆಯನ್ನು ಕೊಡ್ತಾ ಇದೆಯೋ ಅದೇ ಆ ನಿಟ್ಟಿನಲ್ಲಿ ಅವರು ಸಹ ರೈತರಿಗೆ ಈ ತಾಳೆ ಬೆಳೆಯಲ್ಲಿ ಎಲ್ಲ ರೀತಿಯ ಒಂದು ಸೌಕರ್ಯವನ್ನು ಕೊಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಇನ್ನೊಂದು ಕೊನೆಯ ಪ್ರಶ್ನೆಯನ್ನ ಕೇಳಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಬೆಳೆಯನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಅದು ಹೇಗೋ ಏನೋ ಅಂತ ಒಂದು ಸಂಶಯ ರೈತರಿಗೆ ಇರುತ್ತದೆ. ತಾಳೆ ಬೆಳೆಯುವುದರಿಂದ ಬೆಳೆಯುವುದಕ್ಕಿಂತ ಪ್ರಾರಂಭದಲ್ಲಿ ಏನಾದರೂ ಕಂಪನಿಯ ಜೊತೆಗೆ ಒಂದು ಒಪ್ಪಂದ ಏನಾದರೂ ಮಾಡಬೇಕಂತ ಅಲ್ಲ. ಅದೇ ನಾನು ಮೊದಲು ಹೇಳಿರೋ ಪ್ರಕಾರ ಈ ನಮ್ಮ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ಮುಖೇನ ಆ ಒಂದು ನಾವು ಒಪ್ಪಂದವನ್ನು ಅವರು ಮಾಡಿಕೊಡ್ತಾರೆ. ರೈತ ಇವತ್ತು ನಾನು ಒಂದು ಹೆಕ್ಟರ್ನಲ್ಲಿ ನಾನು ತಾಳೆ ಬೆಳೆ ಬೆಳಿತೀನಿಂದಾಗ ಆ ಒಂದು ಮೊದಲು ಒಪ್ಪಂದವನ್ನು ಮಾಡ್ತಾರೆ. ಆ ರೀತಿ ನಾನು ಹೇಳಿರೋ ಪ್ರಕಾರ ವಿವಿಧ ಜಿಲ್ಲೆಗಳಿಗೆ ಅವರು ಶಿಫಾರಸು ಮಾಡಿರ್ತಾರೆ ಇಂಥ ಒಂದು ಪರ್ಟಿಕ್ಯುಲರ್ ಕಂಪನಿಗೆ, ಗೋಡ್ರೇಜ್, ರುಚಿ ಸೋಯಾ, ತ್ರಿಬಲ್ ಎಫ್ ಹೀಗೆ. ಈ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ತ್ರಿಬಲ್ ಎಫ್ ಕಂಪನಿ ಎನ್ನುವಂಥ ಒಂದು ಕಂಪನಿಗೆ ಅದನ್ನು ಒಪ್ಪಂದಕ್ಕೆ ವಹಿಸಿಕೊಟ್ಟಿದ್ದಾರೆ. ಅವರ ಕರ್ತವ್ಯ ಅಂದರೆ ರೈತರಿಗೆ ಒಳ್ಳೆಯ ಸಸಿಗಳನ್ನು ಕೊಡುವುದು, ಅದಕ್ಕೆ ಬೇಕಾಗಿರತಕ್ಕಂತಹ ಇನ್ಪುಟ್ ರಸಗೊಬ್ಬರಗಳನ್ನು ಮತ್ತು ಬೇರೆ ರೀತಿಯ ಕೊಯ್ಲಿಗೆ ಬೇಕಿರತಕ್ಕಂಥ ಸಾಮಗ್ರಿಗಳನ್ನು ಕೊಡುವುದು ಮತ್ತು ಅವರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅವರ ತೋಟದಿಂದನೇ ತಗೊಂಡು ಹೋಗಿ ಅದಕ್ಕೆ ತಕ್ಷಣ ಮತ್ತೆ ಅದರ ಒಂದು ಬೆಲೆ, ಒಂದು ಸರ್ಕಾರ ನಮೂದಿಸಿರ್ತಕ್ಕಂಥ ಬೆಲೆಗೆ ಅದರ ಒಂದು ಇದನ್ನು ಅವರಿಗೆ ಪ್ರತಿ ಹಾರ್ವೆಸ್ಟಿಂಗ್ ಆದ ತಕ್ಷಣ ತಿಂಗಳಿಗೊಮ್ಮೆ ಅವರ ಅಕೌಂಟಿಗೆ ಹಾಕುವ ಒಂದು ಪದ್ಧತಿ ಇದೆ. ಮತ್ತು ಈ ಬೇರೆ ಬೆಳೆಗಳ ರೀತಿಗೆ ನಾವು ಹೋಲಿಸಿದಾಗ ಈ ಬೆಳೆಯಲ್ಲಿ ನಮಗೆ ಇಪ್ಪತ್ತರಿಂದ 25 ದಿನಕ್ಕೆ ಒಂದೊಂದು ಬಂಚನ್ನು ನಾವು ಕೊಯ್ಯೋದ್ರಿಂದ ನಿಮಗೆ ಒಂದು ತಿಂಗಳಿಗೆ ಒಮ್ಮೆ ನಿಮಗೆ ವರ್ಷ ಇಡೀ 12 ತಿಂಗಳಲ್ಲಿ ತಿಂಗಳಿಗೊಮ್ಮೆ ನಿಮಗೆ ಒಂದು ವರಮಾನ ಸಿಗೋ ಒಂದು ಸೌಲಭ್ಯ ಈ ಬೆಳೆಯಿಂದ ಇದೆ. ಈ ರೀತಿಯ ಒಂದು ಸೌಲಭ್ಯ ನಮಗೆ ಬೇರೆ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಸಿಗೋದಿಲ್ಲ. ಯಾಕಂದರೆ ನೀವು ಅಡಿಕೆ ಬೆಲೆಯನ್ನು ನೋಡಿದರೆ ಅಡಿಕೆ ವರ್ಷಕ್ಕೊಮ್ಮೆ ಕೊಯ್ಲು ಮಾಡಬೇಕು, ವರ್ಷಕ್ಕೆ ಒಮ್ಮೆ ಅದು 2 ಅಥವಾ 3 ತಿಂಗಳು ಕೊಯ್ಲು ಮಾಡಿ ನಂತರ ಮಾರಾಟ ಮಾಡಿ ಆಮೇಲೆ ನಿಮಗೆ ದುಡ್ಡು ಸಿಗುತ್ತೆ. ಆದರೆ ಈ ಬೆಳೆಯಲ್ಲಿ ಹಾಗಲ್ಲ, ನೀವು 22-23 ದಿನಕ್ಕೆ ಒಂದು ಬಂಚನ್ನು ಕೊಯ್ಲು ಮಾಡಿದರೆ ನಿಮಗೆ ಅದರ ಒಂದು ವರಮಾನ ತಕ್ಷಣವೇ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅಂದ್ರೆ ಒಬ್ಬೊಬ್ಬರೇ ರೈತರು ಇಂಥ ಬೆಳೆಯನ್ನ ಬೆಳೆಯುವುದ್ರ ಬದಲಿಗೆ ಒಂದಷ್ಟು ರೈತರು ಸೇರ್ಕೊಂಡು ಒಂದಷ್ಟು ಪ್ರದೇಶದಲ್ಲಿ ಬೆಳೆಯುವಂತಹದ್ದು ಸೂಕ್ತ. ಯಾಕಂದ್ರೆ ಆ ಒಂದು ಕಂಪನಿಗೆ ಅವರಿಗೆ ಆ ಬೆಳೆ ಬಂದಿರತಕ್ಕಂಥದನ್ನ ತೆಗೆದುಕೊಂಡು ಮತ್ತು ಸಾಗಾಣಿಕೆಗೆ ಅನುಕೂಲ ಆಗೋದ್ರಿಂದ ಸ್ವಲ್ಪ ರೈತರು ಒಗ್ಗೂಡಿ ಒಳ್ಳೆಯ ಒಂದು ಮಿನಿಮಮ್ 10-15 ಹೆಕ್ಟರ್ನಲ್ಲಿ ಬೆಳೆದಾಗ ಆ ಒಂದು ಕಂಪನಿಗೆ ಒಂದು ಅನುಕೂಲ ಆಗುತ್ತೆ. ಬಹಳ ಸಂತೋಷ ಡಾಕ್ಟರ್ ಮಹೇಶ್ವರಪ್ಪ ಅವರೇ. ತಾಳೆಬೆಳೆ ಅಥವಾ ಆಯಿಲ್ ಪಾಮ್ ಇದರ ಒಂದು ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಹಾಗೂ ಯಾವ ರೀತಿಯ ಒಂದು ಬೇಸಾಯ ಕ್ರಮವನ್ನು ನಮ್ಮ ರೈತರು ಅನುಸರಿಸಬೇಕಾಗ್ತದೆ ಹಾಗೂ ತೋಟಗಾರಿಕಾ ಇಲಾಖೆಯಿಂದ ಯಾವ ರೀತಿಯ ಒಂದು ಪ್ರೋತ್ಸಾಹಕರ ಯೋಜನೆಗಳಿವೆ ಈ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀವಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತಾಳೆಬೆಳೆ ಅಥವಾ ಆಯಿಲ್ ಪಾಮ್ ಈ ಕುರಿತು ಕಾಸರಗೋಡಿನ ಸಿಪಿಸಿಆರ್ಐನ ವಿಜ್ಞಾನಿ ಡಾಕ್ಟರ್ ಮಹೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 49,000 51,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 43,000 46,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 26,000 30,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,800 11,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ